ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ಅಣ್ಣ, ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗುಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಅಧ್ಯಕ್ಷರಾದ ಚಪ್ಪುಡಿರ ಅರುಣ್ ಮಾಚಯ್ಯ ಅವರೊಡನೆ ಸಂವಾದ ಕೇಳುವಿರಿ. ಕೇಳಿದ್ರೆ ಗೋಣಿಕೊಪ್ಪಲಿನಲ್ಲಿ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಇದೆ. 1942 ಈ ಸಂಘ ಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಹೇಗೆ ಸಾಗಿ ಬಂದಿದೆ, ಕೆಲಸ ಕಾರ್ಯಗಳು ಹೇಗೆ ನಡೆದಿದ್ದಾವೆ, ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡುತ್ತಿದ್ದಾರೆ. ಗೋಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಚಪ್ಪಡಿರ ಅರುಣ್ ಮಾಚಯ್ಯ ಅವರು. ಅರುಣ್ ಮಾಚಯ್ಯನವರೇ, ಸಂಘದ ಬಗ್ಗೆ ಪ್ರಾರಂಭದಿಂದ ಇಲ್ಲಿವರೆಗೂ ನಿಮಗೆ ಗೊತ್ತಿರುವ ಸಂಗತಿಗಳನ್ನ ಪ್ರಸ್ತಾಪ ಮಾಡಬಹುದಾ ನೋಡಿ. ನಮಸ್ಕಾರ. ನಾನು 2001 ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಇದು 1942 ಪ್ರಾರಂಭ ಆಯಿತು. ಪಾಲಿಬೆಟ್ಟದಲ್ಲಿ ಇದು ಪ್ರಾಥಮಿಕವಾಗಿ ಸ್ಥಾಪನೆ ಆಯಿತು. ಆವಾಗ ಇದರ ಅಧ್ಯಕ್ಷರಾಗಿ ಆಗಿನ ಕನ್ಸಲ್ಟೆಂಟ್ ಕಾಫಿ ಎಸ್ಟೇಟ್, ಈಗಿನ ಟಾಟಾ ಕಾಫಿ, ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಐವರ್ ಬುಲ್ ಹೇಳೋ ಒಬ್ಬ ಯುರೋಪಿಯನ್, ಅವರಿಗೆ ಆರ್ಡರ್ ಆಫ್ ಬ್ರಿಟಿಷ್ ಅಂಪೈರ್ OBE ಹೇಳೋ ಬಿರುದು ಸಹ ಆಗಿನ ಬ್ರಿಟನ್ ಸರ್ಕಾರ ಅವರಿಗೆ ದಯಮಾಡಿಸಿದ್ದಾರೆ. ಅವರೇ ಈ ಕನ್ಸಲ್ಟೆಂಟ್ ಕಾಫಿ ಕಂಪನಿಯ ಪ್ರಥಮ MD ಆಗಿದ್ದದ್ದು. ಅವರು ಇರಬೇಕಾದ್ರೆ ಕನ್ಸಲ್ಟೆಂಟ್ ಕಾಫಿ ತೋಟದಲ್ಲೂ ಬಹಳಷ್ಟು ಕಿತ್ತಳೆ ಹಣ್ಣನ್ನು ಅವರು ಬೆಳೆದಿದ್ರು. ಅದು ವಿಶೇಷವಾಗಿ ಪಾಲಿಬೆಟ್ಟ, ಸಿದ್ದಾಪುರ ಕಡೆಗಳಲ್ಲಿ. ಹಾಗಾಗಿ ಕಿತ್ತಳೆ ಹಣ್ಣಿಗೆ ಬಹಳ ಬೇಡಿಕೆ ಇತ್ತು. ಕೊಡಗಿನ ಕಿತ್ತಳೆ ಹಣ್ಣು ಅಂತ ಹೇಳಿದ್ರೆ ಇವತ್ತು ನೆಲೆಯಿಂದಲ್ಲ, ಆವಾಗಿಂದಲೇ ಅದಕ್ಕೆ ಗ್ಲೋಬಲ್ ಇಂಡಿಕೇಶನ್ JTAG ಸಿಕ್ಕಿದಂತ ಒಂದು ಹಣ್ಣು ಅದು. ಅದರಿಂದ ಬೆಳೆಗಾರರಿಗೆ ಹಣ್ಣಿನ ಪ್ರಮಾಣ ಜಾಸ್ತಿ ಆಗುವಾಗ ಅದನ್ನ ಮಾರುಕಟ್ಟೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಆಗಿನ ಕಾಲದಲ್ಲಿ ಲಾರಿ ವ್ಯವಸ್ಥೆ ಇರಲಿಲ್ಲ. ಯಾರು ಶ್ರೀಮಂತರು ಅಂತವರಿಗೆ ಮಾತ್ರ ಬೆಂಗಳೂರಿಂದಲೋ, ಮೈಸೂರಿಂದಲೋ, ಕೇರಳದಿಂದಲೋ, ತಮಿಳುನಾಡಿಂದಲೋ ಲಾರಿನ ತರಿಸಬೇಕಿತ್ತು. ಅವರಿಗೆ ಬುಕ್ ಮಾಡಿ ಲಾರಿನ ತರಿಸಿ ತದನಂತರ ಲಾರಿಲಿ ಹಾಕೊಂಡು ಸಾಗಾಣಿಕೆ ಮಾಡಿ ಅವರ ಮಂಡಿಗಳಲ್ಲಿ ಹಾಕಿ ಸಾಗಣೆ ಮಾಡಬೇಕಿತ್ತು. ಇದನ್ನೆಲ್ಲ ಬಹಳ ನೋಡಿ ಯಾಕೆ ನಾವೇ ಬೆಂಗಳೂರಲ್ಲಿ ಒಂದು ಮಂಡಿನ ತೆರಿಬಾರದು, ಯಾತಕ್ಕಾಗಿ ನಾವೇ ಕೇರಳದಲ್ಲಿ ಒಂದು ಮಂಡಿನ ತೆರಿಬಾರದು, ಯಾತಕ್ಕಾಗಿ ನಾವೇ ತಮಿಳುನಾಡಲ್ಲಿ ಒಂದು ಫ್ರೂಟ್ ಔಟ್ಲೆಟ್ ಮಂಡಿನ ತೆರಿಬಾರದು ಅಂತ ಹೇಳಿ ಅವರು ಬಹಳ ಚಿಂತೆನ ಮಾಡಿ ಅವರು ಆವಾಗ ಪ್ರಪ್ರಥಮವಾಗಿ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಅಲ್ಲಿ ಮಂಡಿನ ತೆರೆದ್ರು. ಇಲ್ಲಿಂದ ಕೊಡಗಿನ ಅದೆಷ್ಟೋ ಕಿತ್ತಲೆ ಬೆಳೆಗಾರಿಕೆ ಬಹಳಷ್ಟು ಅನುಕೂಲ ಆಯ್ತು. ಇಲ್ಲಿಂದ ಲಾರಿಯಲ್ಲಿ ಅವರೇ ಹತ್ತಿರದ ಬೆಂಗಳೂರಿಗೆ ತೆಗೆದುಕೊಂಡೋಗಿ ಸ್ವತಃ ನಿಂತು ಅವರೇ ವ್ಯಾಪಾರ ಮಾಡಿ ಸಿಗುವಂತ ಎಲ್ಲಾ ಲಾಭವನ್ನ ಅವರಿಗೆ ಕೊಟ್ಟು ಅದರಲ್ಲಿ ಶೇಕಡ 3% ಕಮಿಷನ್ ಮಾತ್ರ ಕಿತ್ತಲೆ ಬೆಳೆಗಾರ ಸಹಕಾರ ಸಂಘ ತೆಗೆದುಕೊಳ್ತಾ ಇತ್ತು. ನಮ್ಮ ಹಿರಿಯರ ಒಂದು ದೂರದೃಷ್ಟಿಯಿಂದ ಯಾತಕ್ಕಾಗಿ ಕಿತ್ತಲೆ ಹಣ್ಣಿನ ಒಂದು ಸಂಸ್ಕರಣಾ ಘಟಕವನ್ನ ನಮ್ಮ ಕೊಡಗಲ್ಲೇ ಸ್ಥಾಪಿಸಬಾರದು ಹೇಳೋ ಒಂದು ಚಿಂತನೆಯನ್ನ ಮಾಡಿದ್ರು. ಆವಾಗ ಕೇಂದ್ರ ಸರ್ಕಾರದಲ್ಲಿ ಕೊಡಗನ್ನ ಪ್ರತಿನಿಧಿಸಿದ್ದು ಚೆಪ್ಪುಡಿರ ಎಂ ಪೂಣಚ್ಚ ಅಂತ, ಪ್ಲಾನಿಂಗ್ ಕಮಿಷನ್ ಡೆಪ್ಯೂಟಿ ಚೇರ್ಮನ್ ಆಗಿದ್ರು, ಯೂನಿಯನ್ ರೈಲ್ವೆ ಮಿನಿಸ್ಟರ್ ಆಗಿದ್ರು, ಅಲ್ಲಿಂದ ಫರ್ಟಿಲೈಸರ್ ಮಿನಿಸ್ಟರ್ ಆಗಿದ್ರು, ಅಲ್ಲಿಂದ ಅವರು ಒರಿಸ್ಸಾದ ರಾಜ್ಯಪಾಲರಾಗಿ ನಿವೃತ್ತಿ ಹೊಂದಿದ್ರು. ಅವರ ಒಂದು ಉಸ್ತುವಾರಿಯಲ್ಲಿ ಕೇಂದ್ರ ಸರ್ಕಾರದ NCDC ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದರ ಅಡಿಯಲ್ಲಿ ನಮಗೆ ಹಣವನ್ನು ಕೊಟ್ಟು ಈ ಒಂದು ಪರಿಷ್ಕರಣಾ ಘಟಕವನ್ನ 1967 ಮಂಜೂರಾಗಿ ಅದಕ್ಕೆ ವಿವಿಧ ಯಂತ್ರೋಪಕರಣಗಳನ್ನೆಲ್ಲ ಜೋಡಿಸಿ 1970 ಇದಕ್ಕೆ ಚಾಲನೆ ಕೊಟ್ಟರು. ಇದನ್ನ ಕೇಂದ್ರ ಸರ್ಕಾರದ ICAR ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಇದರ ಅಡಿಯಲ್ಲಿ ಆರೆಂಜ್ ಡೈಬ್ಯಾಕ್ ಸ್ಕೀಮ್ ಅಂತ ಹೇಳೋ ಒಂದು ಸ್ಕೀಮಿನ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಇದನ್ನ ಮಂಜೂರು ಮಾಡಿಸಿಬಿಟ್ಟಿತು. ಮಂಜೂರು ಮಾಡುವಾಗ ಸನ್ಮಾನ್ಯ ನಿಜಲಿಂಗಪ್ಪನವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. 1970 ನಾನು ಆಗ ಸಣ್ಣ ಹುಡುಗ, ನಾನು 9ನೇ ಕ್ಲಾಸಲ್ಲಿದ್ದೆ. ಅವಾಗ ನಾನು ಇದು ಉದ್ಘಾಟನೆಗೂ ಸಹ ಬಂದಿತ್ತು, ನೆನಪಿದೆ. ಆದ್ರೆ ಯಾವತ್ತೂ ನೆನೆಸಲಿಲ್ಲ 2000 ಇದರ ಅಧ್ಯಕ್ಷನಾಗ್ತೀನಿ ಅಂತ ಹೇಳಿ. ಹಣ್ಣಿನ ಉತ್ಪನ್ನಗಳನ್ನ ಬಹಳ ಉತ್ತಮವಾಗಿ ಮಾಡ್ತಾ ಇದ್ವಿ. ಇಲ್ಲಿಂದ ವಿದೇಶಗಳಿಗೆ ಹಣ್ಣನ್ನ ಸ್ಲೈಸ್ ನ ಮಾಡಿ ಬಲ್ಗೇರಿಯಾ, ಹಂಗೇರಿ, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಾನಾ ಕಡೆಗೆ ನಾವು ಹಣ್ಣಿನ ಉತ್ಪನ್ನಗಳನ್ನು ಸಹ ಕಳಿಸುವ ವ್ಯವಸ್ಥೆ ಮಾಡಿದ್ದೀವಿ. ನಾವು ಇದರಲ್ಲಿ ಇಂಟರ್ ಕಾಂಟಿನೆಂಟಲ್ ಟ್ರೇಡ್ ಫೇರ್ ಅವಾರ್ಡ್ ಅನ್ನು ಸಹ ಗಳಿಸಿದೀವಿ. ಫಿಲಿಪೈನ್ಸ್ಗೂ ಸಹ, ಸಿಂಗಾಪುರ್ಗೆ, ಮಲೇಷಿಯಾ, ಇನ್ನಿತರ ಏಷ್ಯನ್ ಕಂಟ್ರೀಸ್ಗೆಲ್ಲ ನಾವು ಇಲ್ಲಿಂದ ಕೆಲಸ ಇದ್ದೀವಿ. ಆವಾಗ ನಮಗೆ ಇಲ್ಲಿ ಪೈಪೋಟಿ ಹೆಚ್ಚಿಗೆ ಇರಲಿಲ್ಲ, ಬರೀ ಕಿಸಾನ್ ಅಂತ ಹೇಳೋ ಒಂದು ಸಂಸ್ಥೆ ಅವ್ರು ಮಾತ್ರ ನಮಗೆ ಪೈಪೋಟಿನ ಕೊಡ್ತಾ ಇದ್ರು. ಆದ್ರೆ ಕೊಡಗಿನ ಕಿತ್ತಳೆ ಹಣ್ಣಿನ ಗುಣಮಟ್ಟ ಮತ್ತು ಶ್ರೇಷ್ಠತೆ ಮತ್ತು ಒಳ್ಳೆ ತಾಂತ್ರಿಕ ವಿಜ್ಞಾನಿಗಳು ಡಾಕ್ಟರ್ ಅಯ್ಯಪ್ಪ ಹೇಳೋರು ಇಲ್ಲಿಯ ಚೀಫ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಡಾಕ್ಟರ್ ಸಿದ್ದಯ್ಯ ಅಂತ ಹೇಳಿ CFTRI ಇದು ಸೈಂಟಿಸ್ಟ್ ಆಗಿದ್ರು. ಇಂಥವರ ಮೇಲ್ವಿಚಾರಣೆಯಲ್ಲಿ ಬಹಳ ಉತ್ತಮ ಗುಣಮಟ್ಟದ ಶ್ರೇಷ್ಠ ಉತ್ಪನ್ನಗಳನ್ನ ನಾವು ಇಲ್ಲಿಂದ ಉತ್ಪಾದನೆ ಮಾಡಿ ಕೆಳಸ್ತಾ ಇದ್ದೀವಿ. ಜೊತೆಗೆ ಮಾರುಕಟ್ಟೆಯಲ್ಲೂ ಸಹ ಬಹಳಷ್ಟು ಬೇಡಿಕೆಗಳು ನಮಗೆ ಇತ್ತು. ಮಾರುಕಟ್ಟೆಯಲ್ಲಿ ಒಂದು ರೀತಿಯ ಪೈಪೋಟಿ ಇಲ್ಲದ ಕಾರಣ ತದ ನಂತರದ ದಿನಗಳಲ್ಲಿ ಒಂದಲ್ಲ ಹತ್ತಲ್ಲ ಹಲವು ಸಂಸ್ಥೆಗಳು ಉತ್ಪಾದನೆಗಳನ್ನ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಕೊಡಗು ಕಿತ್ತಳೆ ಬೆಳೆಗಾರ ಸಹಕಾರ ಸಂಘಕ್ಕೆ ಅವರೊಟ್ಟಿಗೆ ಪೈಪೋಟಿಯನ್ನು ನೀಡಲು ಅಸಮರ್ಥರಾದ್ರು ಅಂತ ಹೇಳೋ ಒಂದು ಕಟು ಸತ್ಯವನ್ನ ನಾನು ಹೇಳಬೇಕಾಗ್ತದೆ. ಮತ್ತೆ ಉತ್ಪಾದನಾ ವೆಚ್ಚನೂ ಸಹ ಬಹಳಷ್ಟು ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಯಾಕೆ ಅಂತ ಹೇಳಿದ್ರೆ ಉತ್ಪಾದನೆಗಾಗಿ ಇದಕ್ಕೆ ಆಯಿಲ್ ಫರ್ನೇಸ್ ಸ್ಟೀಮ್ ಬಾಯ್ಲರ್ ಗೆ ಹೋಗಿ ಆಯಿಲ್ ಇಂದ ಬಾಯ್ಲರ್ ಚಾಲು ಆಗ್ತಾ ಇತ್ತು. ಚಾಲು ಆಗಿ ಅದರಿಂದ ಸ್ಟೀಮ್ ಬಂದು ಉತ್ಪಾದನೆ ಆಗ್ತಿತ್ತು. ಆವಾಗ ಪ್ರಾರಂಭ ಒಂದು ಕೆಜಿ ಆಯಿಲ್ ಗೆ 80 ಪೈಸೆನೆ ಇದ್ದಿದ್ದು, ಇಲ್ಲ 90 ಪೈಸೆ ಇತ್ತು. ಇವಾಗ 160 ರೂಪಾಯಿ ಆಗಿದೆ ಒಂದು ಕೆಜಿ ಆಯಿಲ್ ಗೆ. ಹಾಗಾಗಿ ಉತ್ಪಾದನಾ ವೆಚ್ಚ ನಮಗೆ ಜಾಸ್ತಿ ಆಗ್ಲಿಕ್ಕಾಯ್ತು. ಮತ್ತೆ ಸರ್ಕಾರ ಶೇಕಡ 12% ಟ್ಯಾಕ್ಸ್ ನ ಕೊಡಬೇಕಾಗಿತ್ತು. ಹಾಗೆ ನಮಗೆ ಟ್ಯಾಕ್ಸ್ ನ ಕೊಡೋದು ಬಹಳಷ್ಟು ಆಯ್ತು. ಹಾಗಾಗಿ ಸೇಲ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗ್ಲಿಲ್ಲ. ಮತ್ತೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಯ್ತು. ಕಿತ್ತಲೆ ಹಣ್ಣಿಗೂ ಸಹ ಮಾರಕವಾದ ರೋಗ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ರೋಗ ಫಂಗಸ್ ಓರಿಯೆಂಟೆಡ್, ವಿಲ್ಟ್ ಓರಿಯೆಂಟೆಡ್, ವಿಜ್ಞಾನಿಗಳಿಗೆ ಇದುವರೆಗೆ ಕಂಡುಹಿಡಲಿಕ್ಕೆ ಆಗ್ಲಿಲ್ಲ, ಜಗತ್ತಿನ ಯಾವ ವಿಜ್ಞಾನಿಗಳಿಗೂ ಆಗ್ಲಿಲ್ಲ. ಜೊತೆಗೆ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗ್ತದೆ, ಲೀಫ್ ಎಲ್ಲೋಯಿಂಗ್ ಡಿಸೀಸ್ ಅಂತ. ಅದಕ್ಕೆ ಜಿಂಕ್ ಸಲ್ಫೇಟ್ ಅದೋ ಇದೋ ಸ್ಪ್ರೇ ಮಾಡಿ ಅದನ್ನು ಗುಣಪಡಿಸಬಹುದು. ಆದ್ರೆ ಒಂದು ದಿನ ಏನಾಯ್ತು ಅಂದ್ರೆ ಇಡೀ ಕೊಡಗಿನಾದ್ಯಂತ ಕಿತ್ತಳೆ ಗಿಡವೇ ನಶಿಸಿ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು. ಅದೇ ರೀತಿ ಪರಿಷ್ಕರಣಾ ಘಟಕವು ಸಹ ಅವನತಿಗೆ ಬಂದು ತಲುಪಿತು. ಆದರೆ ತದನಂತರ ವರ್ಷಗಳಲ್ಲಿ ಈ ಜೇನಿಗೆ ಇವತ್ತು ಪ್ರಕೃತಿ ಅದರದೇ ಆದ ಒಂದು ಕೊಡುಗೆಯನ್ನು ಕೊಟ್ಟು ಒಂದು ರೀತಿ ಕೊಡಗಲ್ಲಿ ಜೇನು ಸಹ ಭ್ರೂಣ ಒಂದು ಕಾಯಿಲೆಯಿಂದ ನಶಿಸಿ ಹೋಗಿತ್ತು. ಇವತ್ತು ಕೊಡಗಿನಲ್ಲಿ ಜೇನು ಸಹ ಉತ್ಪಾದನೆ ಬಹಳ ಉತ್ತಮವಾಗಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ಕಿತ್ತಳೆ ಗಿಡಕ್ಕೆ ಪ್ರಕೃತಿಯೇ ಒಂದು ಔಷಧಿನ ಕೊಟ್ಟು ಇತ್ತೀಚೆಗೆ ಯಾರೆಲ್ಲ ಕಿತ್ತಳೆ ಗಿಡನ ಪುನಃ ಬೆಳೆಸಿದ್ದಾರೆ ಅದು ಎಲ್ಲವೂ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ನಮ್ಮ ಕಿತ್ತಳೆ ಘಟಕಕ್ಕೆ ಕಿತ್ತಳೆ ಹಣ್ಣು ಎಷ್ಟು ಬೇಕು ಅಷ್ಟು ನಮಗೆ ಸಿಗ್ತಾ ಇದೆ. ಮತ್ತೆ ಹತ್ತಿರದಲ್ಲಿ ಇವತ್ತು ಚಿಕ್ಕಮಗಳೂರು ಕಡೆಯಲ್ಲಿ ಬೆಳೆಸ್ತಾ ಇದ್ದಾರೆ, ಹಾಸನದಲ್ಲೂ ಕಿತ್ತಳೆ ಬೆಳೆಸ್ತಾ ಇದ್ದಾರೆ, ಸಕಲೇಶ್ವರದಲ್ಲಿ ಬೆಳೀತಾ ಇದೆ, ಮತ್ತೆ ಡಾರ್ಜಿಲಿಂಗ್, ಸಿಕ್ಕಿಂ, ನಾಗ್ಪುರ್ ಮತ್ತೆ ಪಂಜಾಬ್ ಇಂಥ ಕಡೆಯಲ್ಲೂ ಸಹ ಬಹಳಷ್ಟು ಕಿತ್ತಳೆ ಹಣ್ಣು ನಾವು ಬೆಳೆಸ್ತಾ ಇದ್ದಾರೆ. ಯಾವಾಗ ಟ್ರಾನ್ಸ್ಪೋರ್ಟೇಶನ್ ಬಹಳ ಚೆನ್ನಾಗಿ ಆಗ್ತಾ ಇದೆ, ಅಲ್ಲಿಂದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತದನಂತರ ಯಾವಾಗ ಕೊಳಗಲ್ಲಿ ಕಿತ್ತಳೆ ಹಣ್ಣು ನಶಿಸಿ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು, ನಾವು ಉತ್ಪಾದನೆ ಚಟುವಟಿಕೆಯಿಂದ ಅನಾನಸಿಗೆ, ಅಲ್ಲಿಂದ ನಾನಾ ತರದ ವಿದೇಶಿ ಮೆಣಸಿನಕಾಯಿ, ಯಲೋಪಿನ ಪೆಪ್ಪರ್ ಅಂತ ಕರಿತೀವಿ, ಆ ವಿದೇಶಿ ಮೆಣಸಿನಕಾಯಿಗೆ ಬಹಳಷ್ಟು ಬೇಡಿಕೆ ಇದೆ, ಅದರ ಉತ್ಪಾದನೆಗೆ ನಮ್ಮನ್ನು ನಾವು ತೊಡಸ್ಕೊಂಡಿವಿ. ಇವಾಗ ಇಂಥದೇ ಹಣ್ಣು ಇಲ್ಲ, ಎಲ್ಲಾ ರೀತಿ ಹಣ್ಣುಗಳನ್ನ ಉತ್ಪಾದನೆ ನಾವು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕಿತ್ತಳೆ ಹಣ್ಣು ನಶಿಸಿ ಹೋಗ್ಲಿಕ್ಕೆ ಪ್ರಾರಂಭ ಆದ ತಕ್ಷಣ ಇಲ್ಲಿ ಆಡಳಿತದಲ್ಲೂ ಸಹ ಕೆಲವೊಂದು ತಾರತಮ್ಯಗಳು ವ್ಯತ್ಯಾಸಗಳು ಆಯ್ತು. ಆಡಳಿತ ವೆಚ್ಚವು ಉತ್ಪಾದನಾ ವೆಚ್ಚವು ಹೆಚ್ಚಿಗೆ ಆಗ್ಲಿಕ್ಕೆ ಹೋಯ್ತು, ಕಡೆಗೆ ನಮ್ಮ ಕಾರ್ಖಾನೆ ನಷ್ಟದಲ್ಲಿ ಸಾಗಲಿಕ್ಕೆ ಪ್ರಾರಂಭ ಆಯ್ತು. ಅದು ಎಷ್ಟರ ಮಟ್ಟಿಗೆ ಸಾಗಲಿಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಎನ್ ಸಿ ಡಿ ಸಿ ಸಾಲವನ್ನ ನಮ್ಮಿಂದ ತೀರಿಸಲಿಕ್ಕೆ ಆಗ್ಲಿಲ್ಲ, ಕಡೆಗೆ ಅಪೆಕ್ಸ್ ಬ್ಯಾಂಕ್ ಬೆಂಗಳೂರಿಂದ ನಮಗೆ ಸಾಲ ಕೊಟ್ಟಿದ್ರು, ಅದನ್ನು ತೀರಿಸಲಿಕ್ಕೆ ಆಗ್ಲಿಲ್ಲ. ಕೊಡಗು ಸಹಕಾರ ಕೇಂದ್ರದಿಂದ ನಮಗೆ ಸಾಲವನ್ನು ಕೊಟ್ಟಿದ್ರು, ಅದನ್ನು ತೀರಿಸಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇನ್ನಿತರ ಬ್ಯಾಂಕುಗಳಿಂದ ತೆಗೆದಂತ ಸಾಲವನ್ನು ಸಹ ನಮಗೆ ಪುನಃ ತೀರುವಳಿ ಮಾಡಲಿಕ್ಕೆ ಆಗ್ಲಿಲ್ಲ. ಕಾರ್ಮಿಕರ ಭವಿಷ್ಯ ನಿಧಿನ ಕಟ್ಟಲಿಕ್ಕೆ ಆಗ್ಲಿಲ್ಲ, ಕಾರ್ಮಿಕರಿಗೆ ಸರಿಯಾಗಿ ವೇತನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದೇ ರೀತಿ ಕರೆಂಟ್ದು ಬಿಲ್ಲು, ಸೇಲ್ ಟ್ಯಾಕ್ಸ್ ಇದೆಲ್ಲ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಆಗದೆ ಒಂದು ದಿನ ಈ ಕೊಡಗು ಕಿತ್ತಳೆ ಬೆಳೆಗಾರ ಸಹಕಾರ ಸಂಘ ಅವನತಿಯ ಹಾದಿಗೆ ಹಿಡಿದು ಇದು ಮುಚ್ಚಲ್ಪಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನ ರೋಗಗ್ರಸ್ತ ಸಂಸ್ಥೆ ಅಂತೇಳಿ ಘೋಷಣೆಯನ್ನು ಸಹ ಮಾಡಿದ್ರು. ನಾನಂತೂ 2001 ಇದರ ಚಾರ್ಜ್ ತೆಗಿಬೇಕಂದ್ರೆ ಇದರ ಮೇಲೆ 26 ಕೇಸ್ಗಳು, ಇದು ಎನ್ಪಿ ಆಗಿತ್ತು, ಹರಾಜಿಗೆ ಹಾಕಿತ್ತು. ಆಗ ಕೊಡಗಿನ ಜಿಲ್ಲಾಧಿಕಾರಿಗಳಾಗಿ ಸುಬೋಧ್ ಯಾದವ್ ಅವರು ಇದ್ರು, ಅವರು ಈ ಕಾರ್ಖಾನೆಯನ್ನ ಕಂದಾಯ ಇಲಾಖೆ ಮೂಲಕ ಭವಿಷ್ಯ ನಿಧಿ ಮತ್ತು ಇನ್ನಿತರ ಹಣವನ್ನ ಕಟ್ಟಬೇಕು ಅಂತ ಹೇಳಿ ಇದನ್ನ ಮಾರಾಟಕ್ಕಿಂತ ಇಟ್ಟಿದ್ರು. ಮತ್ತೆ ಇದು ಹಿಂದಿನ ಆಡಳಿತ ಮಂಡಳಿ ಇಲ್ಲದಿರುವಾಗ ಸರ್ಕಾರದೊಟ್ಟಿಗೆ ಇಲ್ಲಿನ ನೌಕರ ವರ್ಗದವರು ಸಹ ಅವರೇ ವ್ಯವಹಾರವನ್ನು ಮಾಡಿ ಇದನ್ನ ತುಮಕೂರಿನ ನ್ಯೂಟ್ರಿನ್ ಕಂಪನಿಗೆ ಇಡೀ ಯೂನಿಟ್ನೇ ಸೇಲ್ ಮಾಡಲಿಕ್ಕೆ ಸಹ ಒಡಂಬಡಿಕೆ ಆಗಿತ್ತು. ಆದ್ರೆ ಆವಾಗ ಬಹಳಷ್ಟು ಜನರು, ಜಮ್ಮಳ ಸುಬ್ಬಯ್ಯನವರು ಸಹೋದರರು, ಎರಡು ಮೂರು ಸಹೋದರರಿದ್ದಾರೆ, ಅವರೆಲ್ಲರೂ ಸೇರಿ, ಮತ್ತೆ ಆಗಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ಜೆ ಕರ್ಮಯ್ಯನವರಿದ್ರು, ಮತ್ತೆ ಎಂ ಡಬ್ಲ್ಯೂ ಅಯ್ಯಪ್ಪನವರು ಇದ್ರು, ಮತ್ತೆ ಕೆ ಬಿ ವಿಶ್ವನಾಥ್ ಅವರು ಇದ್ರು, ಇವರೆಲ್ಲ ಇದ್ರ ಅಧ್ಯಕ್ಷರಾಗಿ ಎಲ್ಲ ಕೆಲಸ ಮಾಡಿದವರು, ಇವರೆಲ್ಲ ಸೇರಿ ಕಡೆಗೆ ನ್ಯೂಟ್ರಿನ್ ಕಂಪನಿಗೆ ಮಾರಾಟ ಮಾಡೋದನ್ನ ಹೆಂಗಾದ್ರೂ ನಿಲ್ಲಿಸಿದ್ರು. ಹೈಕೋರ್ಟ್ ಇಂದ ತಡೆಯಾಜ್ಞೆ ತರಲಿಕ್ಕೆ ಆವಾಗ ಸಿಎಂ ಮೊಣ್ಣಪ್ಪ ಅಂತೇಳಿ ವಕೀಲರು ಹೈಕೋರ್ಟ್ ಅಲ್ಲಿ ಪರವಾಗಿ ಕೇಸನ್ನ ಮಾಡಿ ಹೈಕೋರ್ಟ್ ಇಂದ ತಡೆಯಾಜ್ಞೆ ತಂದು ಕೆ ಸಿ ಮಂದಣ್ಣನವರು ಈಗ ಸದ್ಯದಲ್ಲಿ ತೀರ್ಕೊಂಡ್ರು. ಇಂಥವರೆಲ್ಲ ಒಂದು ಜವಾಬ್ದಾರಿಯಿಂದ ಮಾರಾಟ ಮಾಡೋದು ನಿಲ್ಲಲ್ಪಡ್ತು. ತದನಂತರ ನಾನಾ ರೀತಿಯ ವ್ಯವಸ್ಥೆಗಳು ಆಯ್ತು. ನಾನಂತೂ ಬರೋ 26 ಕೇಸು ಸಂಸ್ಥೆಯ ಮೇಲೆ, 6 ಅರೆಸ್ಟ್ ವಾರಂಟ್ ಅಧ್ಯಕ್ಷರ ಮೇಲೆ ಇತ್ತು. ಎಸ್ ಬಿ ಅಕೌಂಟ್ ಅಲ್ಲಿ 15,000 ರೂಪಾಯಿ ಇತ್ತು, 3.5 ಕೋಟಿ ರೂಪಾಯಿ ಸಾಲ ಇತ್ತು. ನಮ್ಮ ನಿರ್ದೇಶಕರ ಸಂಪೂರ್ಣ ಜವಾಬ್ದಾರಿ, ಮತ್ತೆ ಸದಸ್ಯರು ಪೂರ್ಣ ರೀತಿಯ ಅಧಿಕಾರವನ್ನ ನನಗೆ ಕೊಟ್ಟಿದ್ದಾರೆ. ಯಾರು ಸಹ ಏನು ಅಂತ ನನ್ನ ಪ್ರಶ್ನೆ ಮಾಡೋದಿಲ್ಲ. ಅದೊಂದು ದೊಡ್ಡ ಒಂದು ರೀತಿಯ ವರದಾನ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಅವರೆಲ್ಲ ಸಹಕಾರದಿಂದ ಸರ್ಕಾರಕ್ಕೆ ಎನ್ ಪಿ ಆಗಿತ್ತು, ನಾನ್ ಪರ್ಫಾರ್ಮ್ಡ್ ಎಸೆಟ್ಸ್ ಅಂತ ಹೇಳಿ ಅಕೌಂಟ್ ಆಗಿತ್ತು, ಅದನ್ನೆಲ್ಲ ಮುಗಿಸಿದ್ವಿ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ಇದ್ದದನ್ನೆಲ್ಲ ಮುಗಿಸಿದೀವಿ. ಇವತ್ತು ಸಾಲ ಇಲ್ಲದೆ ಋಣಮುಕ್ತರಾಗಿದ್ದೀವಿ. ತದನಂತರ ನಾನು ಶಾಸಕನಾಗಿರುವಾಗ ಇದಕ್ಕೆ ಬಡ್ಡಿರಹಿತ ಸಾಲ ಅಂತ ಹೇಳಿ ಆವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿದ್ರು, ಹಾಗೆ ರೀತಿ ಹಣಕಾಸು ಸಚಿವರಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇದ್ರು. ಅವರ ಸಂದರ್ಭದಲ್ಲಿ ಇದಕ್ಕೆ 2 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನ ತೆಗೆದುಕೊಂಡು ಬಂದಿದೆ. ಅಲ್ಲದೆ ಬಹಳಷ್ಟು ಯಂತ್ರೋಪಕರಣ ಜೋಡಣೆ ನಾವು ಮಾಡಿದ್ವಿ. ಯಾವೊಂದು ಬಾಯ್ಲರ್ ಆಯಿಲ್ ಫರ್ನೇಸ್ ಅಂತ ಇತ್ತು, ಅದನ್ನ ಅಗ್ರೋ ಫ್ಯೂಲ್ಡ್ ಫರ್ನೇಸ್ ಬಾಯ್ಲರ್ ಹಾಕಿದ್ವಿ. ಈಗ ಆಯಿಲ್ ನಮಗೆ ಅವಶ್ಯಕತೆ ಇಲ್ಲ. ಎಲ್ಲ ಬೆಳೆಗಾರರಿಂದ ಮರ ಶೇಡ್ ಲಾಪ್ಡ್ ಸೌದೆಗಳನ್ನ ನಾವು ಇವತ್ತು ಉಪಯೋಗಿಸ್ತೀವಿ, ಮತ್ತೆ ಭತ್ತದ ಹೊಟ್ಟನ್ನ ಉಪಯೋಗಿಸ್ತೀವಿ, ಕಾಫಿಯ ಹೊಟ್ಟನ್ನ ನಾವು ಉಪಯೋಗಿಸ್ತೀವಿ, ಮತ್ತೆ ತೆಂಗಿನ ಚಿಪ್ಪನ್ನು ಸಹ ಉಪಯೋಗಿಸಿ ಎಲ್ಲಾ ರೀತಿಯ ವೇಸ್ಟ್ ಉಪಯೋಗಿಸಿ ನಾವು ಬಾಯ್ಲರ್ನ ಚಾಲು ಮಾಡಿ ಉತ್ಪಾದನೆ ವೆಚ್ಚವನ್ನ 1 ರೂಪಾಯಿ ಆಗ್ತಾ ಇದ್ದಿದ್ದು ಅದನ್ನು 10 ಪೈಸೆಗೆ ಇಳಿಸಿದೀವಿ. 90% ಉತ್ಪಾದನಾ ವೆಚ್ಚನ ಇಳಿಸಿ ನಮ್ಮ ಉತ್ಪಾದನೆಯ ಲಾಭದ ಅಂಶವನ್ನ ಜಾಸ್ತಿ ಮಾಡಿದೀವಿ ಮತ್ತು ನಾನಾ ರೀತಿಯ ಉತ್ಪನ್ನಗಳನ್ನು ಸಹ ಇಲ್ಲಿ ನಾವು ಮಾಡಿ ಕಳಿಸ್ತಾ ಇದ್ದೀವಿ. ಸದ್ಯಕ್ಕೆ ಬೆಂಗಳೂರು ಮಂಡಿಯಿಂದ ಅಲ್ಲಿ ಸುಮಾರು ಒಂದು ವರ್ಷಕ್ಕೆ 10-18 ಕೋಟಿ ರೂಪಾಯಿಯ ಟರ್ನ್ ಓವರ್ ಆಗ್ತದೆ. ಅದರಲ್ಲಿ ನಮಗೆ ನಿವ್ವಳ ಲಾಭ ಆಗಿ ಸುಮಾರು 10-12 ಲಕ್ಷ ರೂಪಾಯಿ ಬರ್ತದೆ. ಮತ್ತೆ ನಾನು ಶಾಸಕರಾಗಿರುವಾಗ ಹೊಸ ಹಣ್ಣು ಮಾರುಕಟ್ಟೆ ಪ್ರಾರಂಭಣ ಸಿಂಗನಾಗ್ರಹದಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ಆಗ ಸರ್ಕಾರದೊಟ್ಟಿಗೆ ವ್ಯವಹರಿಸಿ ನಾನು ಅಲ್ಲೊಂದು ಹೊಸ ಮಂಡಿನ ತೆರೆದಿದ್ದೀವಿ. ಇವತ್ತು ಒಂದು ವರ್ಷಕ್ಕೆ ಅದರಲ್ಲೂ ಸುಮಾರು 4-5 ಕೋಟಿ ರೂಪಾಯಿಯ ಟರ್ನ್ ಓವರ್ ಆಗ್ತದೆ. ಅದರಿಂದ ಸುಮಾರು ಒಂದು ತಿಂಗಳಿಗೆ 6 ಲಕ್ಷ ನೆಟ್ ಪ್ರಾಫಿಟ್ ನಮಗೆ ಬರ್ತಾ ಇದೆ. ಸರ್ಕಾರಕ್ಕೂ ಸಹ ಅದಕ್ಕೆ ಏನು ಕಟ್ಟಬೇಕು ಶುಲ್ಕ ಅದನ್ನೆಲ್ಲ ಕಟ್ತಾ ಇದ್ದೀವಿ. ಮತ್ತೆ ಇನ್ನೊಂದು, ನಮ್ಮ ಹಳೆ ನೌಕರ ವರ್ಗದವರು ಏನು ವೃದ್ಧ ಬಲ ನಮಗೆ ಸರ್ಕಾರದಿಂದ ಮಂಜೂರಾಗಿತ್ತು, ಅವರೆಲ್ಲರೂ ಬಹಳಷ್ಟು ಜನರು ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ಅಷ್ಟು ಕೊಡುವಷ್ಟು ನಮಗೆ ಲಾಭ ಬರ್ತಿರ್ಲಿಲ್ಲ. ಹಾಗಾಗಿ ನಾವು ಇವತ್ತು ತಾತ್ಕಾಲಿಕವಾಗಿನೇ ಹೆಚ್ಚಿನ ನೌಕರನ ಅಪಾಯಿಂಟ್ ಮಾಡಿಕೊಂಡಿದ್ದೀವಿ ದಿನಗೂಲಿ ಆಧಾರದಲ್ಲಿ. ಹಾಗಾಗಿ ನಮಗೆ ಒಂದು ರೀತಿಯ ನಷ್ಟ ಇಲ್ಲದೆ ಇವತ್ತು ನಡೆದು ಹೋಗುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ಅದೇ ರೀತಿ ಯಲಪಿನ 4 ವರ್ಷದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ಗುಣಮಟ್ಟದ ಯಲಪಿನ ಪೇಪರ್ ಅನ್ನ ಬೆಳೆಸಿ ನಾವು ಕಳಿಸಿದ್ದು ಅಂತ ಹೇಳಿ ICAI ಪ್ರಶಸ್ತಿ ಸಹ ನಮಗೆ ಬಂತು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇದಿಷ್ಟು ಈ ಕಿತ್ತಳೆ ಬೆಳೆಗಾರ ಸಹಕಾರ ಸಂಘದ ಅಂದಿನಿಂದ ಇದುವರೆಗೆ. ಜೊತೆಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇಡೀ ರಾಷ್ಟ್ರಾದ್ಯಂತ ಇರುವಂತಹ ಯೂನಿವರ್ಸಿಟಿಗಳು, ಅದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರಬಹುದು ಇಲ್ಲ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇರಬಹುದು, ಅಲ್ಲಿ ಯುವಕರು ಮತ್ತು ಯುವತಿಯರು ಬಂದು ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತಾರೆ. ಅದಕ್ಕಿರೋ ಎಲ್ಲ ರೀತಿಯ ಸವಲತ್ತುಗಳನ್ನ ಸಹ ನಾವು ಕೊಡ್ತಾ ಇದ್ದೀವಿ. ಮತ್ತು ಇದೊಂದು ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆ. ಆಗ ಕೊಡಗಲ್ಲಿ 2 ಸಂಸ್ಥೆ ಇದೆ, ಇದು ಕಾಫಿ ಬೆಳೆಗಾರ ಸಹಕಾರ ಸಂಸ್ಥೆ, ಇನ್ನೊಂದು ಕಿತ್ತಳೆ ಬೆಳೆಗಾರ ಸಹಕಾರ ಸಂಘ. ಇದೆರಡು ಜಿಲ್ಲಾ ಮಟ್ಟದ ಸಂಸ್ಥೆಗಳು. ತದನಂತರ ಜಿಲ್ಲಾ ಮಟ್ಟದ ಸಂಸ್ಥೆಗಳಾಗಿ ಏಲಕ್ಕಿ ಬೆಳೆಗಾರರ ಸಹಕಾರ ಸಂಘ ಬಂತು. ತದನಂತರ ಜೇನು ಉತ್ಪಾದಕರ ಸಹಕಾರ ಸಂಘ ಸಹ ಬಂತು ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಿಬಿಡ್ತೀನಿ. 1942 ಸ್ಥಾಪನೆಯಾದ ಈ ಒಂದು ಸಹಕಾರಿ ಸಂಘ 7 ಬೀಳುಗಳನ್ನ ಕಂಡು ಇಲ್ಲಿವರೆಗೂ ಸಾಗಿ ಬಂದಿದೆ. 80 ವರ್ಷಗಳ ಕಾಲ ಕಾರ್ಯ ನಡೆಸಿದೆ. ಪ್ರಸ್ತುತ ಲಾಭ ಗಳಿಸ್ತಾ ಇದ್ರೂ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ ಅನ್ಕೊಂಡು ತಾವು ಹೇಳುವ ಮಾತುಗಳಿಂದ ಅರ್ಥ ಆಯ್ತು. ಹಾಲಿ ಈಗ ಪ್ಯಾಷನ್ ಫ್ರೂಟ್, ಕಿತ್ತಳೆ ಮತ್ತೆ ಮಾವು, ದ್ರಾಕ್ಷಿ, ಅನಾನಸ್ಸು ಈ ಹಣ್ಣುಗಳ ಉಪ ಉತ್ಪನ್ನಗಳನ್ನು ತಯಾರಿಸಿ ಬೇರೆ ಬೇರೆ ಕಡೆ ಮಾರಾಟ ಮಾಡ್ತಾ ಇದ್ರಿ, ಸಾಗಿಸ್ತದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ನಾವು ಯಾವಾಗ ಮಾರುಕಟ್ಟೆಯಲ್ಲಿ ಬೃಹತ್ ಕಂಪನಿಯವರಿಗೆ ಪೈಪೋಟಿ ನೋಡಿದ್ರಲ್ಲಿ ವಿಫಲರಾಗಿದ್ದೀವಿ ಅಂತ ಹೇಳಿದ್ವಿ. ಇದರೊಟ್ಟಿಗೆ ಸುಮಾರು 1,300 ಸದಸ್ಯರಂತೂ ಇದ್ದಾರೆ. ನಮ್ಮ ಸದಸ್ಯರು ಯಾರೆಲ್ಲ ಅವರ ತೋಟದಲ್ಲಿ ಏನೆಲ್ಲ ಬೆಳೀತದೆ ಅವರದೇ ಬ್ರ್ಯಾಂಡ್ ಅಲ್ಲಿ ಅವರು ಮಾರುಕಟ್ಟೆ ಮಾಡುದಾದ್ರೆ ಅವರಿಗೆ ನಾವು ಉತ್ಪಾದನೆಯನ್ನು ಮಾಡಿಕೊಡುವಂತ ಹೊಸ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಬಹಳಷ್ಟು ಜನರು ಅವರೇ ಬೆಳೆದಂತ ಅನಾನಸ್ ಅನ್ನ ತರ್ತಾರೆ, ಅನಾನಸ್ ಅನ್ನು ನಾವು ಇಲ್ಲೇ ಉತ್ಪಾದನೆ ಮಾಡಿ ಅವರ ಹೆಸರಲ್ಲೇ ಮಾಡಿಕೊಡ್ತೀವಿ. ಅದೇ ರೀತಿ ನಮಗೆ ಇವಾಗ ಸೋಮರಪೇಟೆ ಕಡೆಯಿಂದ ಹಲಸಿನ ಹಣ್ಣೊಂದು ಪಲ್ಪ್ ತೆಗಿಲಿಕ್ಕೂ ಸಹ ನಮಗೆ ಬಹಳಷ್ಟು ಬೇಡಿಕೆ ಬಂತು, ಅದನ್ನು ಸಹ ನಾವು ಮಾಡಿಕೊಟ್ಟಿದೀವಿ. ಮತ್ತೆ ನಮ್ಮ ಸಂಸ್ಥೆಯ ಸದಸ್ಯರೇ ದೊಡ್ಡ ದೊಡ್ಡ ಫಾರ್ಮ್ ಲ್ಯಾಂಡ್ ಅವರು ಇದ್ದಾರೆ, ಅವರು 8 ಟನ್ನು, 10 ಟನ್ನು, 100 ಟನ್ನು, 200 ಟನ್ನು, 500 ಟನ್ನು ಮಾವು ಬೆಳೆಯವರು ಸಹ ನಮ್ಮ ಸಂಸ್ಥೆಯ ಸದಸ್ಯರಾಗಿದ್ದಾರೆ. ಅವರು ಬೆಳೆದನ್ನ ಇಲ್ಲಿಗೆ ತರ್ತಾರೆ, ಹಾಗಾಗಿ ಅವರು ಬೆಳೆದನ್ನ ಮಾಡಿಕೊಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾರ್ದೆಲ್ಲ ಬೇಡಿಕೆ ಬರ್ತದೆ, ಈಗ ಹುಣಸೂರಿಂದ ಅವರು ಬೆಳೆದಂತಹ ಸೀಬೆಕಾಯಿ ಮತ್ತೆ ಇನ್ನಿತರ ಉತ್ಪನ್ನಗಳು ಅದನ್ನು ಇಲ್ಲಿ ತಗೊಂಡ್ಬಂದು ಅದನ್ನು ಸಹ ನಾವು ಜ್ಯೂಸ್ ಮಾಡಿ ಕೊಡ್ತೀವಿ. ಮತ್ತೆ ಈ ಕಡಲೆಯನ್ನು ಸಹ ಕ್ಯಾನಿಂಗ್ ಮಾಡ್ತೀವಿ ನಾವು ಎಲ್ಲ ತಗೊಂಡ್ರೆ, ಆ ರೀತಿ ಎಲ್ಲದನ್ನು ಸಹ ಮಾಡ್ತೀವಿ ನಾವು ಇವತ್ತು. ಆದ್ರೆ ಇವತ್ತು ನಮ್ಮ ಮೆಷಿನರೀಸ್ ಇದೆಲ್ಲವೂ ಸ್ವದೇಶಿ, ಅಂದ್ರೆ 1970 ಮಾಡೆಲ್, ಇದೀಗ ಅದಕ್ಕೆ 52 ವರ್ಷಗಳು ಆಯ್ತು. ಹಾಗಾಗಿ ಅದರಲ್ಲಿ ಬಹಳಷ್ಟು ಯಂತ್ರಗಳು ರಿಪೇರಿಗೆ ಬಂದಿದೆ. ಇವತ್ತು ಹೊಸ ಹೊಸ ಉಪಕರಣಗಳು ಬಂದಿದೆ. ಉದಾಹರಣೆಗೆ ಅನಾನಸ್, ಸ್ಕ್ವಾಶ್, ಆರೆಂಜ್, ಗ್ರೇಪ್, ಪೈನಾಪಲ್, ಇದರ ಸ್ಕ್ವಾಶ್ ನಾವು ಮಾಡ್ತಾ ಇದ್ವಿ. ಮ್ಯಾಂಗೋ ಸ್ಕ್ವಾಶ್ ಅಂದ್ರೆ 30 ml ಗೆ ಒಂದು ಗ್ಲಾಸ್ ಇಡೀ ನೀರು ಇದ್ದು ರೆಡಿ ಟು ಡ್ರಿಂಕ್ ಕೊಡ್ತಾ ಇದೀವಿ. ಇವತ್ತಿನ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ, ರೆಡಿ ಟು ಡ್ರಿಂಕ್ ಕೊಡಬೇಕು, ಅದಕ್ಕಿರುವಂತದ್ದು ಫೆಸಿಲಿಟೀಸ್ ನಮಗಿಲ್ಲ. ಹಾಗಾಗಿ ನಾವು ಸರ್ಕಾರದಿಂದ ಹೆಚ್ಚಿನ ಸಹಕಾರವನ್ನು ಸಹ ನಾವು ಬಯಸ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಂಘ ಸಂಸ್ಥೆಗಳು ಪ್ರತಿಯೊಂದು ಅನುದಾನ ಅಂತ ಕೊಡ್ತಾ ಇಲ್ಲ, ಪ್ರತಿಯೊಂದು ಲೋನ್ ಕಮ್ ಸಬ್ಸಿಡಿ. ಆ ಲೋನಿಗೆ 10% 12% ಬಡ್ಡಿ ಹಾಕ್ತಾರೆ. ನಮಗೆ 10% 12% ಬಡ್ಡಿ ಕೊಟ್ಟು ವರ್ಕೌಟ್ ಆಗದೇ ಇಲ್ಲ. ನಾವೆಲ್ಲ ನೋಡಿದೀವಿ, ಬಡ್ಡಿ ಕೊಡಬೇಕು, ಪುನಃ ನಾವು GST ಕಟ್ಟಬೇಕು 12%. ಅದ್ರ ಮೇಲೆ ಈ ಹಿಂದೆ ಉದಾಹರಣೆಗೆ ಕ್ಯಾನ್ ನಮಗೆ 7 ರೂಪಾಯಿ 8 ರೂಪಾಯಿಗೆ ಸಿಗ್ತಾ ಇತ್ತು, ಇವತ್ತು 22 ರೂಪಾಯಿ ಆಗಿದೆ. ಹಾಗಾಗಿ ಇವತ್ತಿನ ಮಾರುಕಟ್ಟೆಯಲ್ಲಿ ಈ ಸರ್ಕಾರ ವಿಧಿಸಿದಂತಹ GST ಕಟ್ಟಿ ನಾವು ಉತ್ಪಾದನೆ ಮಾಡಲಿಕ್ಕೆ ಅಶಕ್ತರಾಗಿದ್ದೀವಿ, ನಮಗೆ ಬಹಳ ಕಷ್ಟ ಆಗ್ತದೆ. ಆದ್ರಿಂದ ನಾವು ಲೋನ್ ತಗೊಳ್ಳಿಕ್ಕೆ ಅಂಜಿತೀವಿ. ಈ ಲೋನ್ ತಗೊಂಡ್ರೆ ಪುನಃ ನಮಗೆ ತೀರಿಸಲಿಕ್ಕೆ ಆಗೋದಿಲ್ಲ. ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ರೆ ಹೇಗಾದರೂ ನಾವು ಮಾಡ್ತೀವಿ. ಮತ್ತೆ ದುಡಿಯೋ ಬಂಡವಾಳಕ್ಕೆ ಹೆಚ್ಚಿನ ದುಡ್ಡು ನಮಗೆ ಬೇಕಾಗ್ತದೆ. ದುಡಿಯೋ ಬಂಡವಾಳ ಅಂತ ಹೇಳಿದ್ರೆ ನಾವು ಖರೀದಿ ಮಾಡಬೇಕಾಗ್ತದೆ. ಖರೀದಿ ಮಾಡಿ ಸರ್ಕಾರಕ್ಕೆ ಅದೇ ತಿಂಗಳು ದುಡ್ಡು ಕಟ್ಟಬೇಕು ಸಾಲ ತಗೊಂಡು ಅಂತ ಹೇಳಿದ್ರೆ ಆಗ್ತದ? ಆಗೋದಿಲ್ಲ. ಅವರಿಗೆ ತಿಂಗಳಿಗೆ ಸಾಲ ಕಟ್ಟಲೇಬೇಕು. ಇವತ್ತು ಖರೀದಿ ಮಾಡಿದಂತ ಸಾಮಗ್ರಿಯ ಉತ್ಪಾದನೆ ಅದು 4 ತಿಂಗಳು ಕಳೆದ ಮೇಲೆ ಮಾಡಬಹುದು, ಅಲ್ಲಿಗಿರುವ ಬಡ್ಡಿ ಕಟ್ಟಬೇಕು. ನಾನಾ ರೀತಿಯಿಂದ ನಾವು ಕಾಸ್ಟಿಂಗ್ ಮಾಡಿದೀವಿ. ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಜೊತೆಗೆ ನಮ್ಮ ನೌಕರ ವರ್ಗದವರು, ನಮ್ಮ ವ್ಯವಸ್ಥಾಪಕರು ಹೇಮಂತ್ ಅವರು, ಅವರ ಎರಡು ಮಾತು ಹೇಳಲೇಬೇಕಾಗ್ತದೆ. ಅವರು ಕಾಸ್ಟಿಂಗ್ ಅಲ್ಲಿ ಬಹಳ ಪರಿಣತರು. ಆ ಕಾಸ್ಟಿಂಗ್ ಇರುವುದರಿಂದಲೇ ಇವತ್ತು ನಷ್ಟಕ್ಕೆ ನಾವು ಹೋಗ್ತಾ ಇಲ್ಲ. ಪ್ರತಿಯೊಂದು ಪೈ ಟು ಪೈ ನಾವು ಕಾಸ್ಟಿಂಗ್ ಮಾಡ್ತೀವಿ. ಅರ್ಧ ಗಂಟೆಯಲ್ಲೇ ನಾವು ಕಾಸ್ಟಿಂಗ್ ಮಾಡಿ ಹೇಳ್ಬಿಡ್ತೀವಿ. ಇಂತಿದ್ದಕ್ಕೆ ಇಷ್ಟಿಷ್ಟೇ ಖರ್ಚಾಗ್ತದೆ. ಒಂದು ಲೋಡ್ ನಾಳೆ ಪ್ಯಾಶನ್ ಫುಡ್ ಬಂದ್ರೆ ಒಂದು ಲೋಡ್ಗೆ ಇಷ್ಟು ಸಕ್ಕರೆ ಬೇಕಾಗ್ತದೆ, ಅದ್ರ ಇಷ್ಟು ಲೇಬರ್ ಬೇಕಾಗ್ತದೆ, ಒಂದಿಷ್ಟಕ್ಕೆ ಇಷ್ಟು ಉತ್ಪಾದನೆ ಮಾಡ್ತೀವಿ ಎಲ್ಲ ಬಾಯ್ಪಟ್ಟ ನಮ್ಮ ನೌಕರ ವರ್ಗದವರು ತಯಾರಿದ್ದಾರೆ. ಅದರಿಂದ ಒಂದು ರೀತಿ ನಷ್ಟ ಇಲ್ಲದೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಅಂದ್ರೆ 1970 ಇದುವರೆಗೆ ಇದು ಲಾಭನೇ ಕಾಣಲಿಲ್ಲ. 1972 ಇದುವರೆಗೆ ಸೇಲ್ ಟ್ಯಾಕ್ಸ್ ಕಟ್ಟಲಿಲ್ಲ. 2000 ನಾನು ಮುಂದೆ ಅಧ್ಯಕ್ಷನಾದ್ಮೇಲೆ ಈ 30 ವರ್ಷದ ಸೇಲ್ ಟ್ಯಾಕ್ಸ್ ನಾನು ಕಟ್ಟಿದ್ದು, 30 ವರ್ಷದ ಬ್ಯಾಂಕಿಗೆ ಕಟ್ಟಲಿಕ್ಕೆ ಇರುವಂತ ಇನ್ಸ್ಟಾಲ್ಮೆಂಟ್ ನಾನು ಕಟ್ಟಿದ್ದು. ಸರ್ಕಾರಕ್ಕೆ ಏನೆಲ್ಲ ಕಟ್ಟಬೇಕು ಅಷ್ಟೊಂದೆಲ್ಲ ನಾವು ಕಟ್ಟಿ ತೀರಿಸಿದೀವಿ. ಅದರಿಂದ ಬಹಳ ಎಚ್ಚರದಿಂದ ನಾವು ಕೆಲಸ ಮಾಡಿದೀವಿ. ಅದರ ನಷ್ಟದಲ್ಲಿ ಹೋಗೋದನ್ನ ತಪ್ಪಿಸಿದೀವಿ. ನೆಮ್ಮದಿಯಿಂದ ಉಸಿರಾಡ್ತಾ ಇದೀವಿ. ಹೇಳ್ತಾ ಇದೀವಿ ನೋಡಿ, ಒಂದು ಸಹಕಾರಿ ಸಂಘ ಸ್ಥಾಪನೆ ಆಗುವಾಗ ಮುಂದಿನ ಆಗುಹೋಗುಗಳು ಗೊತ್ತಾಗುದಿಲ್ಲ, ಆದ್ರೆ ಕೆಲಸ ಕಾರ್ಯಗಳು ಶುರುವಾದ ಮೇಲೆ ಏಳುಬೀಳುಗಳು, ಸಮಸ್ಯೆಗಳು ಅಥವಾ ಅಭಿವೃದ್ಧಿಗಳು ಹೀಗೆ ಕಾಣ್ತಾ ಹೋಗ್ತವೆ. ಒಟ್ಟಾರೆ ಗುಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರಿ ಸಂಘ ತನ್ನದೇ ಆದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಬಂದಿದೆ. ಸಾಕಷ್ಟು ವಹಿವಾಟನ್ನ ಮಾಡ್ತಾ ಮಾಡ್ತಾ ತೊಂದರೆಗಳನ್ನು ಅನುಭವಿಸಿ ಮತ್ತೆ ಕಾರ್ಯಕ್ರಮವನ್ನ ನಿಲ್ಲಿಸ್ತಲೇ ಮುಂದುವರೆದಿದೆ. ಇದರ ಹಿಂದೆ ಸಾಕಷ್ಟು ಪರಿಶ್ರಮನೂ ಇದೆ. ಸಂಘದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪ್ರಸ್ತಾಪ ಮಾಡಿ. ಈಗ ಕೊನೆ ಮಾತು ಏನು ಹೇಳಿದ್ರೆ, ಇವತ್ತು ನಮ್ಮ ಯುವಕರು, ಅವರ ತಂದೆ ತಾಯಿಯಂದಿರೆಲ್ಲ ನಮ್ಮ ಸಂಘದ ಸದಸ್ಯರಾಗಿದ್ದಾರೆ. ದಯವಿಟ್ಟು ಅವರವರ ಮಕ್ಕಳನ್ನು ಸಹ ಈ ಸಂಘದ ಸದಸ್ಯರಾಗಿ ಮಾಡಬೇಕು ಅಂತ ಹೇಳೋದನ್ನ ಕೇಳ್ಕೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಯುವಕರು ಯುವತಿಯರು ಬಹಳಷ್ಟು ಪರಿಣತಿಯನ್ನು ಹೊಂದಿದ್ದಾರೆ. ಅವರಿಗೆ ಬಹಳಷ್ಟು ಅವರದೇ ಆದಂತಹ ಮಾರ್ಕೆಟಿಂಗ್ ವ್ಯವಸ್ಥೆ, ಯಾವ ರೀತಿ ಮಾರ್ಕೆಟ್ ಮಾಡಬೇಕು, ಅವರೇ ಆದ ಜ್ಞಾನ ಪ್ರತಿಯೊಂದು ಅವರಿಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವರು ಇದರ ಸದಸ್ಯರಾದ್ರು ಅಂತ ಹೇಳಿದ್ರೆ, ಅವರು ಖಂಡಿತವಾಗಿ ಆಡಳಿತ ಮಂಡಳಿಗೆ ಬರಬೇಕು. ಅದನ್ನ ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿಕೆ ಮುಂದಿನ ನಮ್ಮ ಇದರ ಸದಸ್ಯರುಗಳ ಮೇಲಿದೆ, ಮತ್ತು ಸದಸ್ಯರುಗಳ ಮಕ್ಕಳನ್ನ ಹೆಚ್ಚಿಗೆ ಸದಸ್ಯತ್ವ ಅವರಿಂದ ಕಡ್ಡಾಯವಾಗಿ ತೆಗೆಸಿ ಅವರನ್ನು ಸಹ ಈ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಮುಚ್ಚದ ಹಾಗೆ ಇದೊಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮುನ್ನಡೆಯಲಿಕ್ಕೆ ಅವರು ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈಗ ಪುತ್ತೂರಲ್ಲಿ ಅಡಿಕೆ ಬೆಳೆಗಾರರ ಸಹಕಾರ ಸಂಘ ಕ್ಯಾಂಪ್ಕೋ ಸಂಸ್ಥೆ ಬಹಳ ಉತ್ತಮವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಒಂದು ವರ್ಷಕ್ಕೆ ಸುಮಾರು 10-13,000 ಕೋಟಿ ರೂಪಾಯಿಯ ಟರ್ನ್ ಓವರ್ ನಡೀತಾ ಇದೆ. ಈಗಾಗಲೇ ಅವರಿಗೂ ಸಹ ಒಂದು ಪತ್ರ ಬರೆದಿದ್ದೀನಿ. ಅವರು ಸಹ ಈಗಾಗಲೇ ಕೊಡಗಿನ ಅಡಿಕೆ ಖರೀದಿ ಮಾಡಲಿಕ್ಕೆ ಸಹ ಅವರು ಉತ್ಸುಕರಾಗಿ ಪ್ರಾರಂಭ ಆಗಿದ್ದಾರೆ. ನಾನು ಸಹ ಅದಕ್ಕೆ ಒಬ್ಬ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಅವರು ಸಹ ಇದರ ಸದಸ್ಯತ್ವವನ್ನು ತೆಗೆದುಕೊಂಡು ಅವರ ಮೂಲಕ ಇದರ ಮ್ಯಾನೇಜ್ಮೆಂಟ್ ನಡೆಸಲಿಕ್ಕೆ, ಮತ್ತೆ ಯಾರೇ ಸದಸ್ಯರು ಇದರ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮುಂದೆ ಬಂದ್ರೆ ಪೂರ್ಣ ಜವಾಬ್ದಾರಿನ ಅವರು ತಗೊಳ್ಬಹುದು ಹೇಳೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ಅರುಣ್ ಮಾಚಯ್ಯನವರೇ ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಕೇಳುಗರೆ, ಇದುವರೆಗೆ ಗೋಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತಂತೆ ಅಧ್ಯಕ್ಷರಾದ ಚಪ್ಪುಡಿರ ಅರುಣ್ ಮಾಚಯ್ಯ ಅವರೊಂದಿಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಗೋಣಿಕೊಪ್ಪದಲ್ಲಿ 1942 ಶುರುವಾದ ಈ ಸಂಘ 80 ವರ್ಷಗಳನ್ನ ಪೂರೈಸಿದೆ. ವಿಭಿನ್ನವಾಗಿ ಕೆಲಸ ಮಾಡ್ಕೊಂತ ಬಂದಿದೆ, ಏಳು ಬೀಳುಗಳನ್ನು ಕಂಡಿದೆ. ಸಂಘ ಬಲಿಷ್ಠವಾಗಬೇಕಂತಂದ್ರೆ ಸದಸ್ಯರು ಸಹ ಭಾಗಿಗಳಾಗಬೇಕು, ಅದರ ಪ್ರಯೋಜನ ಕಾಣುವಂತರಾಗಬೇಕು. ಕೇಳುಗರೆ, ಅರುಣ್ ಮಾಚಯ್ಯ ಅವರ ಸಂಪರ್ಕಕ್ಕೆ ಸಂಖ್ಯೆಯನ್ನು ನೀಡ್ತಾ ಇದ್ದೀವಿ. 944481 4042 9441 8140612. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇದುವರೆಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಅಧ್ಯಕ್ಷರಾದ ಚೆಪ್ಪುಡಿರ ಅರುಣ್ ಮಾಚಯ್ಯ ಅವರೊಂದಿಗೆ ಸಂವಾದ ಕೇಳಿದರೆ, ನಾಳಿನ ಕಾರ್ಯಕ್ರಮದಲ್ಲಿ ವಿವಿಧ ಹಣ್ಣುಗಳ ಸಂಸ್ಕರಣೆ ಕುರಿತು ಗೋಣಿಕೊಪ್ಪದ ಹೇಮಂತ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳುವಿರಿ, ಜೊತೆಗೆ ಕೃಷಿ ಮಾಹಿತಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಭಾರತದ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಾರಾಯಣ ಹೆಲ್ತ್ನ ಒಂದು ಘಟಕವಾಗಿದೆ. ಆಸ್ಪತ್ರೆಯು 225 ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದ್ದು ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್ ಹಾಗೂ ನುರಿತ ತಜ್ಞ ವೈದ್ಯರನ್ನು ಒಳಗೊಂಡಿದೆ. ಮೈಸೂರಿನ ನಾರಾಯಣ ಆಸ್ಪತ್ರೆಯು ವ್ಯಾಪಕ ಶ್ರೇಣಿಯ ವೈದ್ಯಕೀಯ ಸೇವೆಗಳನ್ನು ಒಳಗೊಂಡಿದ್ದು ಅವುಗಳಲ್ಲಿ ಕಾರ್ಡಿಯಾಕ್ ಸೈನ್ಸಸ್, ಕ್ರಿಟಿಕಲ್ ಕೇರ್ ಮೆಡಿಸಿನ್, ನ್ಯೂರೋಸೈನ್ಸಸ್, ತುರ್ತು ಚಿಕಿತ್ಸೆ, ಕಿವಿ ಮೂಗು ಮತ್ತು ಗಂಟಲು ರೋಗ, ಇಂಟರ್ನಲ್ ಮೆಡಿಸಿನ್, ಗ್ಯಾಸ್ಟ್ರೋಸೈನ್ಸಸ್, ನವಜಾತ ಶಿಶು ಆರೈಕೆ, ಕೀಲು ಮೂಳೆ ರೋಗ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್, ಮಕ್ಕಳ ಆರೈಕೆ, ಮೂತ್ರರೋಗ ಮತ್ತು ಮೂತ್ರಪಿಂಡ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ಶ್ವಾಸಕೋಶ ರೋಗ ಚಿಕಿತ್ಸೆ, ಜನರಲ್ ಸರ್ಜರಿ, ಹೆಮಟಾಲಜಿ, ರೇಡಿಯಾಲಜಿ, ರೋಗ ಲಕ್ಷಣ ಶಾಸ್ತ್ರ, ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗಗಳು ಹಾಗೂ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ವಿರಾಜಪೇಟೆಯಲ್ಲಿ ಇದೀಗ ಪರಿಚಯಪಡಿಸುತ್ತಿದ್ದೇವೆ. ನಾರಾಯಣ ಮೆಡಿಕಲ್ ಸೆಂಟರ್, ಯಾವುದೇ ತರಹದ ಆರೋಗ್ಯ ಸಂಬಂಧಿತ ಸಲಹೆಗಳಿಗೆ ನಮ್ಮ ವೈದ್ಯರು ಲಭ್ಯರಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 888-44-5890. ಹಲೋ ಪುಟಾಣಿಗಳೇ, ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-272-2200-006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಚಿನ್ನರ ಲೋಕ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-2000-18. ನಾಡಿನ ಎಲ್ಲ ಮಹಾಜನಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರೋ ನಾನು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಸೋಮವಾರಪೇಟೆ ಹೋಬಳಿ ಘಟಕದ ಐಗೂರು ಕೇಂದ್ರದ ಉದ್ಘಾಟನೆ ಮತ್ತು ಶ್ರೀ ಶಾಂತಮಲ್ಲ ಸ್ವಾಮಿ ದತ್ತಿನಿಧಿ ಹಂಗೆ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಾಜೂರು ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಕಾವೇರಿ ಸಭಾಮಂಡಳಿ ತಾಲೂಕು ಅಧ್ಯಕ್ಷ ಎಸ್ ಟಿ ವಿಜೇತ್ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೂಟಲಿ ಸೆಪ್ಟೆಂಬರ್ ತಾರೀಕು 5ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಮಂಡಳಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಜಂಬರ ನಡೆದಿದೆ. ಜಂಬರಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಅಕ್ಟೋಬರ್ ತಿಂಗಳಲ್ಲಿ ನಡೆಯುವ ಐಬಿಪಿಎಸ್, ಪಿಒ ಮತ್ತು ಮುಂದೆ ಬರುವ ಎಲ್ಲ ಬ್ಯಾಂಕ್ ಮತ್ತು ವಿಮಾ ಕಂಪನಿಗಳ ನೇಮಕಾತಿ ಪರೀಕ್ಷೆಗಳ ತಯಾರಿಗೆ ಕೃಷಿಕ್ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆಯಲ್ಲಿ ಸೆಪ್ಟೆಂಬರ್ 6ಕ್ಕೆ ಅನುಭವಸ್ಥ ವಿಷಯ ತಜ್ಞರಿಂದ ಒಂದು ದಿನದ ಪುಕ್ಸಟೆ ಕಾರ್ಯಾಗಾರ ಏರ್ಪಾಡಾಟು. ಪದವಿತ ಹೇಳಿದು ವಿದ್ಯಾರ್ಥಿ ಜೀವನದ ತುಂಬಾ ಮುಖ್ಯಘಟ್ಟ. ಅದನ್ನ ಪೂರೈಸಿ ಮುಂದೆ ಹೋಗುವ ಮಕ್ಕ ಎಲ್ಲವೂ ಜೀವನದಲ್ಲಿ ದೊಡ್ಡ ಗುರಿಗಳ ಮಾಡ್ಕೊಂಡು ಮುಂದೆ ಹೋಗು. ಗುರಿಗೆ ತಕ್ಕ ಶ್ರಮ ಶ್ರದ್ಧೆ ಇದ್ದರೆ ಯಶಸ್ಸು ಗ್ಯಾರಂಟಿ. ಒಳ್ಳೆ ಕೆಲಸನ ಮಾಡಿ ಸಮಾಜಕ್ಕೆ ಉಪಯೋಗ ಆಗುವಂಗೆ ಬಾಳಿ ಬದುಕೀತ. ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಬಿಎಂ ಪ್ರವೀಣ್ ಕುಮಾರವು ಮಕ್ಕಳಿಗೆ ಕೆಮಿ ಮಾತು ಹೇಳ್ದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 2021-22 ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಗಳ ಉದ್ಘಾಟನಾ ಜಂಬರಲ್ಲಿ ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿ ಅವು ಮಾತಾಡ್ದು. ಕಾಲೇಜಿನ ಆಂತರಿಕ ಗುಣಮಟ್ಟ ಖಾತ್ರಿ ಕೋಶದ ಸಂಚಾಲಕ ಪ್ರೊಫೆಸರ್ ಎಂಎಸ್ ಶಿವಮೂರ್ತಿ ಅವು ಮಾತಾಡಿ, ಸಮಯ ಅಂತ ಹೇಳುದು ತುಂಬಾ ಮುಖ್ಯ. ಸಮಯನ ಹಾಳು ಮಾಡದೆ ಸರಿಯಾಗಿ ಬಳಸಿಕೊಣಕ್ಕೂ, ಕಳೆದು ಹೋದ ಸಮಯ ಮತ್ತೆ ಯಾವತ್ತೂ ಬಾದುಲೆ ಅಂತ ಹೇಳ್ದು. ಜಂಬರಲ್ಲಿ ಮುಖ್ಯ ಪಟ್ಟವು ಕೂಡಿಯಾಡಿದ್ದು. 2022-23 ಸಾಲಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಮಡಿಕೇರಿ ಕಚೇರಿಯ ಅಧೀನದಲ್ಲಿ ಬರುವ ನಾಪಾಕುಲು ತೋಟಗಾರಿಕೆ ಕ್ಷೇತ್ರದಲ್ಲಿ ಒಳ್ಳೆಮೆಣಸು ಗಿಡನ ಇಲಾಖೆಯ ಕ್ರಯಲ್ಲಿ ಮಾರಾಟ ಮಾಡಿವೆ. ಬೇರು ಬಂದಿರುವ ಒಳ್ಳೆಮೆಣಸು ಬಳ್ಳಿನ 5.5 ರೂಪಾಯಿ ನಂಗೆ ಮಾರಾಟ ಮಾಡಿವೆ ಅಂತ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಹೆಸರು ಪಡೆದ ದೊಡ್ಡ ಮಳತೆನ ಹೊನ್ನಮ್ಮನ ಕೆರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶಾಸಕ ಮಂಡೇಪಂಡಪ್ಪಿ ಅಪ್ಪಚುರಂಜನವು ವಿಶೇಷ ಪೂಜೆ ಮಾಡಿ ಬಾಗಿನ ಬಿಟ್ಟು ಅಲ್ಲಿಂದ ಅವು ಮಾತಾಡಿ, ಹೊನ್ನಮ್ಮನ ಕೆರೆ ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಮೀಸಲಿಟ್ಟಳು. ಈ ಜಾಗ ಹೆಸರು ಪಡೆದ ಧಾರ್ಮಿಕ ಹಂಗೆ ಪ್ರವಾಸಿ ಕೇಂದ್ರ ಆಗಿಟ್ಟು ಸ್ಥಳೀಯ ಗ್ರಾಮಸ್ಥರ ಅಭಿಪ್ರಾಯಗಳ ತಕ್ಕಂಡು ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವ ಕೆಲಸ ಮಾಡಿವೆ ಅಂತ ಹೇಳ್ದು. ಇಂದು ಗೌರಿ ಗಣೇಶ ಹಬ್ಬ. ಮನೆ ದೇವಸ್ಥಾನ ಸೇರಿದಂಗೆ ಗಣೇಶ ಸಮಿತಿಯು ಗಣೇಶನ ಮೂರ್ತಿಗಳ ಕೂರಿಸಿ ವಿಶೇಷ ಪೂಜೆ ಮಾಡಿ ನಾಡಿನ ಜನ ತುಂಬಾ ಭಕ್ತಿಯಿಂದ ಈ ಹಬ್ಬನ ಆಚರಣೆ ಮಾಡಿದ ವರದಿಯಾಟು. ಗೌಡ ಸಮಾಜ ಚೇರಂಬಾಣಿ. ಇದರ ಹೊಸ ಸಭಾಭವನದ ಉದ್ಘಾಟನಾ ಜಂಬರ 17 ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಡೆದಿದೆ. 17 ತಾರೀಕು 3 ಸಿಂಗಾಪುರ್ಲಿ ನಡೆಯುವ ಏಷ್ಯನ್ ನೆಟ್ಬಾಲ್ ಚಾಂಪಿಯನ್ಶಿಪ್ಲಿ ಭಾರತ ತಂಡದ ಉಪನಾಯಕಿಯಾಗಿ ಜಿಲ್ಲೆನ ಬಿಸಿ ಮೇಘನವು ಆಯ್ಕೆಯಾಗಳು. ಇವು ಗೋಣಿಕೊಪ್ಪದ ಬಿಎ ಚನ್ನಪ್ಪ ಪೂಜಾರಿ ನಳಿನಾಕ್ಷಿ ದಂಪತಿಗಳ ಮಗಳು. ನಾಳೆಯಿಂದ ಜಿಲ್ಲೆಯಲ್ಲಿ 2022-23 ಸಾಲಿನ ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಸುರಾದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸಾಂಪ್ರದಾಯಿಕ ತಾಜಾ ಕಡಂಬುಟ್ಟು ಪಿಂಗ ಪಾಪುಟ ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ನಮ್ಮನ ಗೌಜಿರ ಕೈಪಗು ಬೋಂಡಿಯಾನ ಕೊಡಗಿನ ಸಾಂಪ್ರದಾಯಿಕ ತಾಜಾ ಕಡಂಬುಟ್ಟು ಪಿಂಗ ಪಾಪುಟ ತರಿ ಅಕ್ಕಿ ಪುಡಿ ಎಲ್ಲ ತರ ತರ ಕೊಡವ ಕರಿ ಮಸಾಲಾ ಪುಡಿ ಎಲ್ಲಾಂಗು ಬಾರಿ ಮಡಿಕೇರಿ ಕಾಲೇಜ್ ರೋಡ್ ಪಿಂಗ ಕೊಡವ ಸಮಾಜ ಕಾಂಪ್ಲೆಕ್ಸ್ ಐನ್ಮನೆ ಔಟ್ಲೆಟ್ ಮಡಿಕೇರಿ ಜನರಲ್ ತಿಮ್ಮಯ್ಯ ಸರ್ಕಲ್ ಶೀತಲ್ ಸ್ಟೋರ್ಸ್ ವಿರಾಜಪೇಟೆ ಕೆಎಸ್ಆರ್ಸಿ ಬಸ್ ಸ್ಟಾಂಡ್ ಇದಕ್ಕೆ ಶಾನ್ಬಾಗ್ ಕಾಂಪ್ಲೆಕ್ಸ್ ಐನ್ಮನೆ ಔಟ್ಲೆಟ್ ಪಿಂಗ ಕಾವೇರಿ ಏಜೆನ್ಸೀಸ್ ಪೊನ್ನಪೇಟೆ. ನಾಡಿನ ಜನತೆಗೆ ಕೈ ಮುಹೂರ್ತ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಪ್ರಭಾಕರ್ ಭಂಡಾರಿಯಲ್ಲಿ ಡೈನೆಕ್ಸ್ ಕಂಪನಿಯ ಹೊಸ ಎಸ್ಬಿಬಿಎಲ್ ಸಿಂಗಲ್ ಬ್ಯಾರಲ್ ಗನ್ ಈಗ ಭಾರಿ ರಿಯಾಯಿತಿ ದರದಲ್ಲಿ. ನಿಮ್ಮ ಕಂಪ್ಯೂಟರ್ ಸ್ಕಿಲ್ ಅನ್ನು ಹೆಚ್ಚಿಸಿಕೊಳ್ಳಲು ನಿಮಗೊಂದು ಸುವರ್ಣಾವಕಾಶ. ಇದೀಗ ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ವಿವಿಧ ಕೋರ್ಸ್ಗಳನ್ನು ರಿಯಾಯಿತಿ ಶುಲ್ಕದಲ್ಲಿ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಮೊಬೈಲ್ 8431633899. ನಾರ ಮಾಜನಕ್ಕೆ ಗಣೇಶ ಚತುರ್ಥಿ ನಲ್ಲಾಮೆ ಬೈಂದನುಂಡ್ ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು ವಿರಾಜಪೇಟೆ ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲಿನ ನಲ್ಲ ಕ್ರಯ ತಂದೋರ್ತವ. ಇಕ್ಕಾಯ್ತು ಮರಣಪಟ್ಟ ಮಡಿಕೇರಿ ಕರ್ವಾಲೆ ಬಾಡಗ ಗ್ರಾಮತ್ರ ಐರಿರ ತಿಮ್ಮಯ್ಯ ಐಂಡ ಮೋವೋ ಪೊನ್ನಪ್ಪ ಪ್ರವೀಣ್ ಐಂಡ ಮಾದ ಕಾರ್ಯ ನಾಳೆ ಬ್ಯಾಳ ಚಪಲಕ 11 ಗಂಟೆಗೆ ಕರ್ವಾಲೆ ಬಾಡಗ ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐರಿರ ತಿಮ್ಮಯ್ಯ ಪಿಂಯ ಸಂಸಾರ ಕಟ್ಟಣಿತು. ನಿಂಗ ಪುದಿಯ ಮನೆ ಕಟ್ಟುವ ಇಲ್ಲಿಂಗಿ ಉಳ್ಳ ಮನೆನ ಚಾಯ್ ಕುಟ್ಟುವ ಇರಾದಲ್ಲಿ ಉಳ್ಳಿರ ಅಂದಕ ಗೋಣಿಕೊಪ್ಪತ್ತಲುಳ್ಳ ಆರ್ಚಸ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಡಿಸೈನ್ ಕಬಾರಿ ಫ್ಲೋರ್ ಪ್ಲಾನ್ ಎಲವೇಷನ್ ಅಂಡ್ 3D ವಿಜುವಲೈಸೇಷನ್ ಇಂಟೀರಿಯರ್ ಡಿಸೈನ್ ಮಾಡ್ಯುಲರ್ ಕಿಚನ್ ರಿಮಾಡೆಲಿಂಗ್ ರೆಸಿಡೆನ್ಸ್ ಎಲ್ಲಂಗು ಒರೇ ಆಯ್ಕೆ ಆರ್ಚಸ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಡಿಸೈನ್ ಗ್ರೀನ್ ಆರ್ಕೆಟ್ ಮೇನ್ ರೋಡ್ ಗೋಣಿಕೊಪ್ಪಲ್ ಮೊಬೈಲ್ 9538366107. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ. ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ 2022 ಸೆಪ್ಟೆಂಬರ್ 7 ಬುಧವಾರ ಪೂರ್ವಾಹ್ನ 11 ಸಂಘದ ಅಧ್ಯಕ್ಷರಾದ ಶ್ರೀ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಆವರಣದಲ್ಲಿ ನಡೆಯಲಿದೆ. 2021-22 ಸಾಲಿನಲ್ಲಿ ಸಂಘದ ಸದಸ್ಯರ ಮಕ್ಕಳು 10 ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿ ತೇರ್ಗಡೆಯಾಗಿದ್ದಲ್ಲಿ ಸಂಘವು ನೀಡುವ ಪ್ರತಿಭಾ ಪುರಸ್ಕಾರ ಪಡೆಯಲು ಲಿಖಿತ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಸೆಪ್ಟೆಂಬರ್ 5 ಒಳಗಾಗಿ ಸಂಘದ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಆಹ್ವಾನ ಪತ್ರ ಸಿಗದವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಭೆಗೆ ಹಾಜರಾಗುವಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ ಪ್ರಕಟಣೆ ತಿಳಿಸಿದೆ. ಕೊಡವಡ ಮಂಗಲತ್ರ ಪಾವಿತ್ರ್ಯತ್ನ ಕಾಪಾಡುವಕ್ ಮೂರ್ತತ್ರ ನೇರತ್ಲ್ ಕಳ್ಳ ಬಳಂಬುವನ ಪೂರ್ತಿ ನಿಪ್ಚಿಡುನುಂದು ಸಾಮಾಜಿಕ ಕಾರ್ಯಕರ್ತ ಕೆಂಜಂಗಡ ರೋಷನ್ ನಾಣಯ್ಯ ಎಲ್ಲ ಒಕ್ಕಕಾರಲ ಪಿಂಜ ಕೊಡವ ಸಮಾಜದ ಆಡಳಿತ ಮಂಡಳಿನ ಕಂಡಿತ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,600 ರೂಪಾಯಿ, ಅರೇಬಿಕಾ ಚೆರಿ 9,000 ರಿಂದ 9,250, ರೋಬಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿಗಳಿಂದ 10,250, ರೋಬಸ್ಟಾ ಚೆರಿ 4,750 ರೂಪಾಯಿಗಳಿಂದ 4,800. ಅಡಿಕೆ ಧಾರಣೆ, ಹಳೆ ಅಡಿಕೆ ಕ್ವಿಂಟಾಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿವರೆಗೆ, ಹೊಸ ಅಡಿಕೆ ಕ್ವಿಂಟಾಲ್ಗೆ 40,000 ರೂಪಾಯಿಗಳಿಂದ 47,500 ರೂಪಾಯಿಗಳವರೆಗೆ. ಏಲಕ್ಕಿ ಧಾರಣೆ, 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470 ರೂಪಾಯಿಯಿಂದ 475 ರೂಪಾಯಿ, ಶುಂಠಿ ದರ ಕ್ವಿಂಟಾಲ್ಗೆ 2,300 ರೂಪಾಯಿಯಿಂದ 2,500 ರೂಪಾಯಿ, ರಬ್ಬರ್ ಧಾರಣೆ 1 ಕೆಜಿಗೆ 155 ರೂಪಾಯಿಯಿಂದ 157 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಿಧನ ಸುದ್ದಿ, ವಿರಾಜಪೇಟೆ ಬಿಟ್ಟಂಗಾಲ ನಿವಾಸಿ ಬಿಎಲ್ ಚಂದ್ರಶೇಖರ್ ಅವರು 48 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ ಸ್ವಗೃಹದಲ್ಲಿ. ನಾಂಗಾಲ ಬುಟ್ಟಂಗಾಲ ನಿವಾಸಿ ಗುಡ್ಡಂಡ ಧರ್ಮಪಾಲು ಗಣಪತಿ ಅಂಗ 93 ಬಯತ್ಲ ಇಂದು ಮರಣಪಟ್ಟಿದೆ. ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ 3 ಸ್ವಂತ ಮನೆಯಲ್ಲಿ ನಡೆದ. ಕಂಡಂಗಾಲ ಗ್ರಾಮತ್ರ ಮೇಚಿ ಎಂಡ ಕಂಟಿ ಕಾವೇರಪ್ಪ ಎಂಡ ಮೋವ ಕರಣ್ ಗಣಪತಿ ಅಯ್ಯಂಗ 38 ಬಯತ್ಲ ನೀನಾಂದ ಮರಣಪಟ್ಟಿದೆ. ಮೇಚಿಂಡ ಕರಣ್ ಗಣಪತಿ ಅಂಗಡ ಆಖಿರಿ ಕಾರ್ಯ ನಾಳೆ ಸ್ವಗ್ರಾಮತ್ ನಡಪಂದ ಒಕ್ಕಕಾರ ಅರಿಸಿಟ್ಟಿತ್ತು. ಚಿಟ್ಟಿಮನೆ ಕುಂದಚೇರಿ ಗ್ರಾಮದ ಪೊನ್ನೇಟಿ ದಿವಂಗತ ಸೋಮಯ್ಯ ಅವರ ಮಗ ವೇಣುಕುಮಾರ್ ಅರುಣ ಅವರು ಇಂದು ನಿಧನರಾದರು. 48 ವರ್ಷ ಪ್ರಾಯದ ಪೊನ್ನೇಟಿ ವೇಣುಕುಮಾರ್ ಅರುಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಕುಂದಚೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ನಿವಾಸಿ ಭೈಮನ ರಾಘವಯ್ಯ ಅವರು ಇಂದು ನಿಧನರಾದರು. 75 ವರ್ಷ ಪ್ರಾಯದ ಭೈಮನ ರಾಘವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಆಲೂರು ಸಿದ್ದಾಪುರದ ಮೃತರ ಜಮೀನಿನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. കഴിഞ്ഞ അഞ്ച് കാലത്ത് 94C പിന്നെ 94C സീര അടിൽ 2500 മൂന്ന് ഫലാനുഭവികൾക്ക് ഹക്കുപത്ര കൊടുത്തിത്തെന്ന് ശാസക മണ്ടപ്പണ്ട അപ്പച്ചുരഞ്ജൻ എണ്ണിച്ചി. ജില്ലാ പഞ്ചായത്തി സോമർപേട്ട താലൂക്ക് പഞ്ചായത്തി പിന്നെ ചൌള്ളു ഗ്രാമപഞ്ചായത്തിര കൂട്ടാതെ ഒക്കലിക സമുദായ ഭവനത്ത് നടന്ന് ചൌള്ളു ഗ്രാമപഞ്ചായത്തി വ്യാപ്തിര ഫലാനുഭവികൾക്ക് ഹക്കുപത്ര കൊടുപ്പോ കൂടുന്നനക്കെ ജലജീവൻ മിഷൻ യോജന അടിൽ ശുദ്ധ കുടിപ്പ നീരര ഘടക പിന്നെ നടത്തുന്ന ബോറെ ബോറെ കാമഗാരിന ഉദ്ഘാടന തക്ക പറഞ്ഞ അവു ചൌള്ളു ഗ്രാമപഞ്ചായത്തി വ്യാപ്തി 60 ഗരീബംഗക്ക് കൊടുപ്പക്ക് ഹക്കുപത്രത്ന മഞ്ജൂരു മാടിത്തു. ഇതത് ഹക്കുപത്രത്ര ശുൽക്കത്ന ഇന്നു കട്ടത്തവു ശുൽക്ക കട്ടിത്ത് ഹക്കുപത്ര പടന്നണ്ട് സർക്കാരത്ര സൌലഭ്യത്ന പടന്നോവനക്കെ എണ്ണിച്ചി. ಮಿನ್ಯಕತಕ್ಕ ಪರಂದಿತ್ತು ಪಂಚಾಯತಿ ವ್ಯಾಪ್ತಿರ 1365 ಮನೆಗೆ ಶುದ್ಧ ಕುಡಿಪ ನೀರಿನ ವ್ಯವಸ್ಥೆನ ಇಕ್ಕಾಕಲೆ ಮಾಡಿತ್ತು ಅರಿಚಿಟ್ಟು. ಅವು ಮಳೆಯಿಂದ ನಷ್ಟ ಅನುಭವಿಸಿಟ್ಟ ಸಂತ್ರಸ್ತಂಗಡ ಬ್ಯಾಂಕ್ ಖಾತೆಗೆ ಪರಿಹಾರ ಪಣತ್ನ ನೇರ ಜಮಾ ಮಾಡಿತ್ತು ಮಾಹಿತಿ ಕೊಡ್ತದೆ. ತಹಶೀಲ್ದಾರ್ ಗೋವಿಂದರಾಜು ಕುಂಡನಕ್ಕೆ ಮುಖ್ಯಪಟ್ಟವು ಈ ಸಂದರ್ಭದ ಹಾಜರಿಂಜತು. ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ್ ಆದೇಶ ಪೋಲೆ ಭಾಗಮಂಡಲ ಹೋಬಳಿ ಪದಕೊಲ್ಲು ಗ್ರಾಮತ್ 66/11 ಕೆವಿ ವಿದ್ಯುತ್ ಉಪಕೇಂದ್ರತ್ನ ಸ್ಥಾಪನೆ ಮಾಡುವ ಉದ್ದೇಶತ್ತು ಮಂಜೂರು ಮಾಡಿತಿಂಜ ದಂಡರ ಎಕರೆ ಜಾಗತ್ರ ಆದೇಶ ಪತ್ರತ್ನ ಕಂದಾಯ ಇಲಾಖೆ ಅಧಿಕಾರಿಯ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮತ್ರ ಅಧಿಕಾರಿಯಕ್ಕ ಗ್ರಾಮಸ್ಥಂಗಡ ಹಾಜರಿ ಕೈಮಾತಚಿ. ಸೋಮರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕಚೇರಿ, ಸ್ಕೂಲು ಶಿಕ್ಷಣ ಇಲಾಖೆ, ರಾಷ್ಟೀಯ ಹಸಿರು ಪಡೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೊಡಗು ಪ್ರಾದೇಶಿಕ ಕಚೇರಿಯ ಕೂಡುಕೂಟತ್, ಸೋಮರಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಹೈಸ್ಕೂಲ್ ವಿಭಾಗತ್ ಪರಿಸರ ಸ್ನೇಹಿ ಗಣೇಶನ ಮೆನ್ನೆ ಆಚರಣೆ ಮಾಡಿಚಿ. ಈ ಸಂದರ್ಭದ ತಕ್ಕ ಪರಂದ ಕಾಲೇಜರ ವೈಸ್ ಪ್ರಿನ್ಸಿಪಲ್ ಬಸವರಾಜಪ್ಪ, ರಾಸಾಯನಿಕ ರಂಗ ಪಿಂಜ ಪಿಒಪಿ ಇಂಜ ಮಾಡಿದ ಗಣೇಶ ವಿಗ್ರಹತ್ನ ಬಳಸತ್ತೆ, ಎಲ್ಲರೂ ಮಣ್ಣು ಪಿಂಜ ನೈಸರ್ಗಿಕ ರಂಗನ ಬಳಸಿತ್ತು ತಯಾರು ಮಾಡಿದ ಗಣೇಶ ಮೂರ್ತಿನ ಬಳಸುವಂಡ ಮೂಲಕ ಪರಿಸರ ಸ್ನೇಹಿ ಗಣೇಶನ ಮೆನ್ನೆ ಆಚರಣೆ ಮಾಡೋಣ ಎಂದು ಎಣಚಿ. ಇಕೋ ಕ್ಲಬ್ರ ಉಸ್ತುವಾರಿ ಉಪಾದ್ರಿ ಮಧುಕುಮಾರ್ ತಕ್ಕ ಪರಂದಿತ್ತು ಪರಿಸರ ಸ್ನೇಹಿ ಗಣೇಶನ ಮೆನ್ನೆ ಆಚರಣೆ ಮಾಡುವಂಡ ಮೇದ ಮಾಹಿತಿ ಮಾಡಿ ಕೊಡತ್ತು. ಮುಖ್ಯಪಟ್ಟವು ಹಾಜರಿಂದ ಕಾರ್ಯಕ್ರಮದ ಜೇಡಿ ಮಣ್ಣು ಪಿಂಜ ಮಂಜ ಬಳಸಿತ್ತು ಮಖ ತಯಾರು ಮಾಡಿದ ಗಣೇಶ ಮೂರ್ತಿರ ಪ್ರದರ್ಶನ ಜನಮನ ಗದ್ದತ್ತು.